ಒಣಗಿದ ಟೊಂಗೆಗಳನ್ನು ಅಥವಾ ಗೆಲ್ಲುಗಳನ್ನು ಕಟ್ ಮಾಡಿ ಆ ಕತ್ತರಿಸಿದ ಜಾಗಕ್ಕೆ ನಾವು ಬೋರ್ಡೋ ಪೇಸ್ಟ್ ಅನ್ನು ಬಳಿಬೇಕಾಗ್ತದೆ. ಇದು ಸಾಧಾರಣವಾಗಿ ಮಳೆಗಾಲದ ಕೊನೆಯ ಹಂತದಲ್ಲಿ ಈ ಕೀಟದ ಬಾಧೆ ಜಾಸ್ತಿ ಇರ್ತಿದ್ದಾಗ ಈ ತರ ಒಂದು ಡೈಬ್ಯಾಕ್ ಬರುವ ಸಂಭವ ಜಾಸ್ತಿ, ಚಳಿ ಮತ್ತು ತೀವ್ರ ಮಳೆ ಬಂದಾಗ ಬರುತ್ತದೆ. ಮತ್ತೆ ಹಾನಿ ಒಳಗಾದ ಭಾಗದಿಂದ ನಿಮಗೆ ಕೆಲವೊಮ್ಮೆ ಅಂಟು ಕೂಡ ಸ್ರವಿಸೋದು ಕಾಣುತ್ತದೆ, ಯಾವ ಚಿಗುರಿನಿಂದ ಅಂಟು ಕೂಡ ಹೊರಗೆ ಬರೋದು ಕಾಣುತ್ತದೆ. ಈ ಅಂಟಿನ ಆಕರ್ಷಣೆಗೆ ಒಳಪಟ್ಟಂತಹ ಒಂದು ಶಿಲೀಂಧ್ರ ಒಳಕ್ಕೆ ಗಿಡದ ಒಳಕ್ಕೆ ನುಸುಳಿ ಗಿಡವನ್ನು ತುಂಬಾ ತಲ್ಲಣ ಮಾಡುತ್ತದೆ. ಇದನ್ನು ಕೂಡ ರೈತರು ಗಮನಿಸಬೇಕು, ಯಾಕೆ ಅಂತ ಹೇಳಿದ್ರೆ ಚಹಾ ಸೊಳ್ಳೆಗೂ ಮತ್ತು ಈ ಡೈಬ್ಯಾಕ್ ರೋಗಕ್ಕೂ ತುಂಬಾ ಒಂದು ಸಂಬಂಧ ಇದೆ. ಸರ್, ಈಗ ನಿಮ್ಮನ್ನು ಈ ಬಗ್ಗೆ ಸಂಪರ್ಕಿಸಬೇಕಾದ್ರೆ ಮಾಹಿತಿ ತೆಗೆದುಕೊಳ್ಬೇಕೆಂದ್ರೆ ನಿಮ್ಮ ದೂರವಾಣಿ ಸಂಖ್ಯೆ ನಿಮಗೆ ವ್ಯಕ್ತಿಗತವಾಗಿ ನನ್ನಲ್ಲಿ ಏನಾದರೂ ಸಂಪರ್ಕ ಮಾಡಲಿಕ್ಕೆ ಇಷ್ಟಪಟ್ಟರೆ ನನ್ನ ದೂರವಾಣಿ ಸಂಖ್ಯೆ 94 48 40 99 30 9448409930. ಇಲ್ಲಿಗೆ ಕರೆ ಮಾಡಬಹುದು. ಕಚೇರಿ ಸಮಯದಲ್ಲಿ ಕರೆ ಮಾಡಲಿಕ್ಕೆ ನಾನು ವಿನಂತಿಸಿಕೊಳ್ತೇನೆ. 9 ಗಂಟೆಯಿಂದ 4:30 ಒಳಗಾಗಿ ಕರೆ ಮಾಡಬಹುದು. ಹಾಗೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ನಮ್ಮ ವೆಬ್ಸೈಟ್ ಅಲ್ಲಿಗೆ ಹೋಗಿ ಅದರಲ್ಲಿ ಕೂಡ ನೀವು ಬೇಕಾದ ವಿಷಯಗಳನ್ನು ತಿಳ್ಕೊಳ್ಬಹುದು. ಇದರಲ್ಲಿ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನಂತ ಹೇಳಿದ್ರೆ, ನಮ್ಮದು ಕ್ಯಾಶ್ಯೂ ಇಂಡಿಯಾ ಆ್ಯಪ್ ಅಂತ ಹೇಳಿ ಮತ್ತು ಕ್ಯಾಶ್ಯೂ ಪ್ರೊಟೆಕ್ಟ್ ಅಂತ ಹೇಳಿ ಪ್ಲೇಸ್ಟೋರಲ್ಲಿ ಎರಡು ಅಂತರ್ಜಾಲ ಮಾಹಿತಿಗಳು ಸಿಗ್ತದೆ, ಅದನ್ನು ಕೂಡ ನೀವು ಬಳಸ್ಕೊಂಡ್ರೆ ಉಪಯೋಗ ಆಗ್ತದೆ. ಧನ್ಯವಾದಗಳು. ಗೇರು ಬೆಳೆಯ ಇಳುವರಿ ಸಮಯದಲ್ಲಿ ಹಾನಿ ಮಾಡುವಂತಹ ಚಹಾ ಸೊಳ್ಳೆ ಕುರಿತಾಗಿ ಇದುವರೆಗೆ ನಮ್ಮ ಜೊತೆಗೆ ಮಾತನಾಡಿದವರು, ಮಾಹಿತಿಗಳನ್ನು ಹಂಚಿಕೊಂಡವರು ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತು ICARನ ಅಂಗಸಂಸ್ಥೆಯಾಗಿರುವಂತಹ ಪುತ್ತೂರಿನ ಮೊಟ್ಟೆ ತರ್ಕದಲ್ಲಿರುವ ಗೇರು ಸಂಶೋಧನಾ ನಿರ್ದೇಶನಾಲಯದಲ್ಲಿ ಕೀಟಶಾಸ್ತ್ರ ವಿಭಾಗದಲ್ಲಿ ಪ್ರಧಾನ ವಿಜ್ಞಾನಿಗಳಾಗಿರುವ ಡಾಕ್ಟರ್ TN ರವಿಪ್ರಸಾದ್ ಅವರು. ಧನ್ಯವಾದ ಸರ್, ನಮಸ್ಕಾರಗಳು. ಇದುವರೆಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಗೇರು ಬೆಳೆಗೆ ಬಾಧಿಸುವ ಚಹಾ ಸೊಳ್ಳೆ ಇದರ ಬಗ್ಗೆ ಸಂದರ್ಶನವನ್ನು ಕೇಳಿದ್ದೀರಿ. ಸಂದರ್ಶನ ನೀಡಿದವರು ಗೇರು ಸಂಶೋಧನಾ ನಿರ್ದೇಶನಾಲಯ ಪುತ್ತೂರು, ಇಲ್ಲಿ ಕೀಟಶಾಸ್ತ್ರ ವಿಭಾಗದಲ್ಲಿ ಪ್ರಧಾನ ವಿಜ್ಞಾನಿಯಾಗಿರುವ ಡಾಕ್ಟರ್ TN ರವಿಪ್ರಸಾದ್. ಸಂದರ್ಶಕರು ಸಾವಿತ್ರಿ ಪೂರ್ಣಚಂದ್ರ. ಈ ಕಾರ್ಯಕ್ರಮದ ನಿರ್ದೇಶನ PV ಪ್ರಶಾಂತ್ ಕುಮಾರ್. ಮುಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಸಾವಯವ ಕೃಷಿಯಿಂದ ಆರೋಗ್ಯ, ಇದರ ಬಗ್ಗೆ ಸುಮಂಗಲ ಇವರಿಂದ ಮಾಹಿತಿ ಕೇಳುವಿರಿ. ಸ್ವಸ್ಥ ಜೀವನಕ್ಕೆ ಆಹಾರ ಬಲು ಮುಖ್ಯ ಪಾತ್ರ ವಹಿಸುತ್ತದೆ. ಆಹಾರವೇ ಆರೋಗ್ಯದ ಗುಟ್ಟು ಎಂದರೆ ತಪ್ಪಾಗಲಾರದು. ನಾವು ತಿನ್ನುವ ಆಹಾರದಿಂದ ನಮ್ಮ ಶರೀರ, ಮನಸ್ಸು, ವ್ಯಕ್ತಿತ್ವ ನಿರ್ಮಾಣವಾಗುವ ಕಾರಣ ಆಹಾರದ ಮೂಲದಲ್ಲಿ ಯಾವುದೇ ರಾಸಾಯನಿಕಯುಕ್ತ ಪದಾರ್ಥ ಉಪಯೋಗಿಸದೇ ಬೆಳೆಸಿದ ತರಕಾರಿ, ಹಣ್ಣು ಹಂಪಲು, ಸೊಪ್ಪು, ಧಾನ್ಯಗಳು ಇತ್ಯಾದಿಗಳ ಬಗ್ಗೆ ಹೆಚ್ಚಿನ ನಿಗಾ ವಹಿಸುವುದು ಅತಿ ಮುಖ್ಯವಾಗಿದೆ. ನಾವು ಶ್ರಮ ವಹಿಸಿ ಪೋಷಿಸಿ ಬೆಳೆಸಿದ ಸಾವಯವ ತರಕಾರಿ ಸೊಪ್ಪನ್ನು ನಾವು ಬಳಸಬೇಕು. ಅದಕ್ಕಾಗಿಯೇ ಹಿರಿಯರು ಗಾದೆ ಮಾಡಿದ್ದಾರೆ, ಕೈ ಕೆಸರಾದರೆ ಬಾಯಿ ಮೊಸರು. ನಮ್ಮ ದೇವರಿಗೆ ನಮ್ಮ ಹಿತ್ತಲಿನಲ್ಲೇ ಸಾವಯವ ರೀತಿಯಲ್ಲಿ ಬೆಳೆದ ಬಣ್ಣ ಬಣ್ಣದ ಹೂವು ಅರ್ಪಿಸುವುದು ಎಷ್ಟೊಂದು ಆನಂದದಾಯಕವಲ್ಲವೇ? ಬೀಜದ ಮೂಲದಿಂದ ಹಿಡಿದು ಆ ಬೆಳೆ ಬೆಳೆದು ಬಂದ ರೀತಿ ಹಾಗೂ ಅದು ಶರೀರದ ಒಳ ಸೇರುವವರೆಗೂ ಎಲ್ಲ ಹಂತದಲ್ಲೂ ರಾಸಾಯನಿಕ ಮುಕ್ತ ಅಥವಾ ವಿಷ ಮುಕ್ತವಾಗುವಂತೆ ನಾವು ನಮ್ಮ ಅನ್ನದ ಬಟ್ಟಲಿನತ್ತ ಕಣ್ಣು ಹಾಯಿಸಬೇಕಾಗುತ್ತದೆ. ಬನ್ನಿ ಸ್ನೇಹಿತರೆ, ಈಗ ನಾವು ಸಾವಯವ ತೋಟವನ್ನು ಗುರುತಿಸುವ ಬಗೆ ಹೇಗೆ ಎಂದು ನೋಡೋಣ. ಹಕ್ಕಿಗಳ ಕಲರವ ಆ ತೋಟದಲ್ಲಿ ಕೇಳುತ್ತಿರುತ್ತದೆ. ಈ ಹಕ್ಕಿಗಳು ಚಿಲಿಪಿಲಿಗುಟ್ಟುತ್ತಾ ಬೆಳಿಗ್ಗೆ ಹಾಗೂ ಸಂಜೆ ಆ ತೋಟದಲ್ಲಿ ಸ್ವಚ್ಛಂದವಾಗಿ ಹಾರಾಡುತ್ತಿರುತ್ತದೆ. ಇಲಿ ಹೆಗ್ಗಣಗಳ ಬಿಲ, ಹಕ್ಕಿಯ ಗೂಡು ಅಲ್ಲಲ್ಲಿ ಕಾಣಸಿಗುತ್ತದೆ. ಓತಿಕ್ಯಾತ, ಅಳಿಲು, ಗೊದ್ದ, ಕಟ್ಟೆಗಳು, ಇರುವೆಗಳ ಸಾಲು ಸಾಲುಗಳು, ಇವುಗಳ ಓಡಾಟ ಜೋರಾಗಿರುತ್ತದೆ. ಎಂತಹ ಬೇಸಿಗೆ ಬಂದರೂ ಕಾಡು ಹರಿದ್ವರ್ಣವಾಗಿರುವಂತೆ ಸಾವಯವದಿಂದ ಬೆಳೆದ ತೋಟ ಹಚ್ಚ ಹಸುರಾಗಿ ಕಣ್ಣುಗಳಿಗೆ ತಂಪಾಗಿರುತ್ತದೆ. ಸೂರ್ಯನ ಬಿಸಿಲು ನೇರವಾಗಿ ಭೂಮಿಗೆ ಬೀಳುವಂತೆ ಇರುವುದಿಲ್ಲ, ಏಕೆಂದರೆ ಅಲ್ಲಿ ಬೇರೆ ಬೇರೆ ತರದ ಬೆಳೆಗಳನ್ನು ಬೆಳೆದಿರುತ್ತಾರೆ. ಒಂದು ವೇಳೆ ಹಾಗೆ ಬೆಳೆಯದಿದ್ದರೂ ಅಲ್ಲಿ ಕಳೆಗಿಡಗಳು ಹುಟ್ಟಿರುತ್ತದೆ. ಮಳೆಯ ನೀರು ಯಥೇಚ್ಛವಾಗಿ ಇಂಗಿ ಹೋಗುತ್ತದೆ. ಒಂದು ವೇಳೆ ಆ ಜಾಗದಲ್ಲಿ ಮಳೆಯ ನೀರು ಇನ್ನೂ ಹೆಚ್ಚಾಗಿ ಮಳೆ ಬಂದರೆ ಮೇಲಿನ ತಿಳಿ ನೀರು ಮಾತ್ರ ಹರಿದು ಹೋಗುತ್ತದೆ. ಮೀನು, ಕಪ್ಪೆ, ಹಾವು, ಚೇಳು ಮುಂತಾದವು ಸಾವಯವ ತೋಟದಲ್ಲಿ ಮಾತ್ರ ಕಾಣಸಿಗುತ್ತದೆ. ಸರಿಯಾದ ಕ್ರಮದಲ್ಲಿ ಸಾವಯವ ತೋಟ ಮಾಡಿದಲ್ಲಿ ಆ ತೋಟದ ಮಣ್ಣು ಮೃದುವಾಗಿರುತ್ತದೆ ಹಾಗೂ ಉತ್ತಮ ಸಾವಯವ ಇಂಗಾಲ ಇರುವ ತೋಟದ ಮಣ್ಣನ್ನು ಕೈಯಿಂದಲೇ ರಾಶಿ ಹಾಕುವ ಹಾಗೆ ಸಡಿಲವಾಗಿ ಮೃದುವಾಗಿ ನಯವಾಗಿ ಇರುತ್ತದೆ. ಸಾವಯವ ತೋಟದಲ್ಲಿ ಜೇನುಹುಳುಗಳು, ಮಿಡತೆ, ತರತರದ ಚಿಟ್ಟೆಗಳು, ಕೀಟಗಳು, ಹುಳ ಹುಪ್ಪಟೆಗಳು ಅಲ್ಲಲ್ಲಿ ಕಾಣಸಿಗುತ್ತದೆ. ಜೇನುಹುಳದ ಝೇಂಕಾರ, ಕೀಟಗಳ ಕೀರಲು ಧ್ವನಿ ಕೇಳಿಬರುತ್ತದೆ. ಪ್ರಾಕೃತಿಕ ಓಂಕಾರದ ಧ್ವನಿ ಮೌನವಾಗಿದ್ದಾಗ ಸೂಕ್ಷ್ಮವಾಗಿ ಕೇಳಿಬರುತ್ತಿರುತ್ತದೆ. ಸಾವಯವ ತೋಟದಲ್ಲಿ ಬೆಳೆಯುವಂತಹ ಕಳೆ ಗಿಡಗಳಲ್ಲಿ ಒಂದೇ ರೀತಿಯ ಗಿಡಗಳು ಬೆಳೆಯುವುದಿಲ್ಲ, ಬದಲಾಗಿ ಗಿಡಗಳಲ್ಲಿ ಕೂಡ ವೈವಿಧ್ಯತೆ ಇರುತ್ತದೆ. ಸಾವಯವ ಕೃಷಿ ಮಾಡುವಲ್ಲಿ ಗೋವುಗಳು, ಎತ್ತು, ಕುರಿ, ಆಡು, ಕೋಳಿ ಮುಂತಾದವುಗಳ ಸಾಕಣೆ ಇರುತ್ತದೆ. ಇವುಗಳನ್ನು ಅಲ್ಲಲ್ಲಿ ಕಾಣುತ್ತೇವೆ. ದನಗಳು ಹುಲ್ಲು ಮೇಯುತ್ತಿರುವುದನ್ನು ಕಾಣಬಹುದು. ದೇಶೀ ತಳಿಯ ಬೀಜಗಳನ್ನು ಕಾಣಬಹುದು. ಎರೆಹುಳಗಳ ಹಿಕ್ಕೆಗಳು ಅಲ್ಲಲ್ಲಿ ನೆಲದ ಮೇಲೆ ಸಣ್ಣ ಸಣ್ಣ ರಾಶಿಯಾಗಿ ಕಾಣಸಿಗುತ್ತದೆ. ಸಾವಯವ ತೋಟದಲ್ಲಿ ಬೆಳೆಯುವ ಬೆಳೆಗಳು ಕೂಡ ಬೇರೆ ಬೇರೆ ರೀತಿಯಾಗಿ ವೈವಿಧ್ಯತೆಯಾಗಿ ಬೆಳೆಯುವುದನ್ನು ಕಾಣಬಹುದು. ಸಾಮಾನ್ಯವಾಗಿ ಒಂದೇ ರೀತಿಯ ಬೆಳೆಗಳನ್ನು ಸಾವಯವ ತೋಟದಲ್ಲಿ ಬೆಳೆಯುವುದಿಲ್ಲ. ಭೂಮಿಯನ್ನು ಸ್ವಲ್ಪ ಅಗೆದರೂ ಸೂಕ್ಷ್ಮಜೀವಿಗಳು ಕಾಣಸಿಗುತ್ತದೆ. ಒಣ ಎಲೆಗಳ ತೇವಾಂಶವಿರುವ ಕಡೆ ಏಡಿಗಳೂ ಮನೆ ಮಾಡಿಕೊಂಡಿರುತ್ತದೆ. ಕೊಂಬೆಗಳಲ್ಲಿ, ಗಿಡದಿಂದ ಗಿಡದ ಮಧ್ಯದಲ್ಲಿ ಜೇಡರ ಬಲೆ ಕಟ್ಟಿರುತ್ತದೆ. ರಾಸಾಯನಿಕ ಗೊಬ್ಬರ ಹಾಗೂ ಹಾನಿಕಾರಕ ಕೀಟನಾಶಕಗಳನ್ನು ಉಪಯೋಗಿಸುವುದರಿಂದ ಮಣ್ಣಿನ ಫಲವತ್ತತೆ ನಾಶವಾಗುವುದರೊಂದಿಗೆ ಈ ನೈಸರ್ಗಿಕ ಪರಿಸರ ವ್ಯವಸ್ಥೆಯೇ ವಿನಾಶ ಹೊಂದುತ್ತದೆ. ಈಗ ನಾವು ಸಾವಯವ ತೋಟದಲ್ಲಿ ಬೆಳೆದ ಸಾವಯವ ತರಕಾರಿಗಳನ್ನು ಗುರುತಿಸುವುದು ಹೇಗೆಂದು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಮಾರ್ಕೆಟಿಗೆ ನಾವು ಹೋದರೆ ಅಲ್ಲೇ ಸಾವಯವ ಸೊಪ್ಪು, ತರಕಾರಿ ಮತ್ತು ಹಣ್ಣುಗಳನ್ನು ಗುರುತಿಸಲು ತಿಳಿದಿರಬೇಕು. ಸಾವಯವದಲ್ಲಿ ಬೆಳೆದ ಸೊಪ್ಪುಗಳಲ್ಲಿ ಅಲ್ಲಲ್ಲಿ ತೂತುಗಳಿರುತ್ತದೆ, ಎಲೆ ಮುರುಟಿರುತ್ತದೆ. ಆದರೆ ರಾಸಾಯನಿಕ ಕೀಟನಾಶಕ ಸಿಂಪಡಿಸಿದಲ್ಲಿ ಎಲೆಗಳು ಒಂದೂ ಹಾಳಾಗಿರದೆ ಇಡಿಯಾಗಿ, ನೋಡಲು ಸುಂದರವಾಗಿ, ಚಂದವಾಗಿ, ಆರೋಗ್ಯಕರವಾದ ಎಲೆಗಳಂತೆ ಕಾಣುತ್ತದೆ. ಇನ್ನು ಈ ಸೊಪ್ಪುಗಳನ್ನು ನೀರಿನಲ್ಲಿ ಮುಳುಗಿಸಿದರೆ ಎಣ್ಣೆಯಂತೆ ಅಥವಾ ತೊಳೆಯುವಾಗ ನೊರೆ ನೊರೆಯಾಗಿ ನೀರು ಬದಲಾಗುತ್ತದೆ. ಹೀಗೆ ತರಕಾರಿ, ಹಣ್ಣು ಹಾಗೂ ಸೊಪ್ಪುಗಳನ್ನು ತೊಳೆಯುವಾಗ ನೊರೆ ನೊರೆಯಾಗಿ ತೊಳೆದ ನೀರು ಹೋದರೆ ಆ ಹಣ್ಣು, ತರಕಾರಿ ಅಥವಾ ಸೊಪ್ಪು ಬೆಳೆಯುವಾಗ ರಾಸಾಯನಿಕವನ್ನು, ಸೊಪ್ಪು ಬೆಳೆಸುವಾಗಲೋ ಅಥವಾ ಕೀಟಬಾಧೆಯಿಂದ ತಪ್ಪಿಸಿಕೊಳ್ಳಲು ರಾಸಾಯನಿಕ ಕೀಟನಾಶಕವನ್ನು ಸಿಂಪಡಿಸಲು ಉಪಯೋಗಿಸಿದ್ದಾರೆ ಎಂದು ಅರ್ಥ. ಇನ್ನು ತರಕಾರಿ ಮತ್ತು ಹಣ್ಣುಗಳು ಕೂಡ ಅವುಗಳ ಶೇಪ್ ಬದಲಾಗಿರುತ್ತದೆ. ಸಾವಯವದಲ್ಲಿ ಬೆಳೆದ ಹಣ್ಣುಗಳು ನೋಡಲು ಬಹಳ ಸುಂದರವಾಗಿರುತ್ತದೆ, ತರಕಾರಿಗಳು ತಾಜಾವಾಗಿರುತ್ತದೆ. ಆದರೆ ಸಾವಯವದಲ್ಲಿ ಬೆಳೆದ ತರಕಾರಿ ಹಣ್ಣುಗಳು ನೋಡುವಾಗಲೇ ಗೊತ್ತಾಗುತ್ತದೆ, ಇದಕ್ಕೆ ರಾಸಾಯನಿಕವನ್ನು ಬೆರೆಸಿಲ್ಲ ಎಂದು. ಸಾವಯವ ತರಕಾರಿಗಳು ರೆಫ್ರಿಜರೇಟರ್ನಿಂದ ಹೊರಗೆ ಇಟ್ಟರೂ ಬೇಗನೆ ಹಾಳಾಗುವುದಿಲ್ಲ. ತುಂಬಾ ದಿನ ಹೊರಗಿಟ್ಟರೆ ಕೂಡ ಬಾಡುವುದೇ ವಿನಃ ಕೊಳೆಯುವುದಿಲ್ಲ. ಒಂದು ವೇಳೆ ಅದನ್ನು ತಂಪಾದ ವಾತಾವರಣದಲ್ಲಿ ಇಟ್ಟರೆ ಅದು ಹಲವು ದಿನ ಬಾಳಿಕೆ ಬರುತ್ತದೆ. ರಾಸಾಯನಿಕದಿಂದ ಬೆಳೆದ ತರಕಾರಿ ಹಾಗೂ ಹಣ್ಣುಗಳ ರುಚಿಯಲ್ಲಿ ಬಹಳ ವ್ಯತ್ಯಾಸವಿರುತ್ತದೆ. ಸಾವಯವ ತರಕಾರಿಗಳು ನೈಜ ರುಚಿಯನ್ನು ಹೊಂದಿರುತ್ತದೆ. ಸಾವಯವ ತರಕಾರಿ ಹಣ್ಣು ಹಂಪಲುಗಳಲ್ಲಿ ಪೋಷಕಾಂಶಗಳ ಪ್ರಮಾಣ ಅಧಿಕವಾಗಿರುತ್ತದೆ. ಆದುದರಿಂದ ಅದರಲ್ಲಿ ಅಧಿಕ ರುಚಿಯೊಂದಿಗೆ ಗುಣಮಟ್ಟದಲ್ಲಿಯೂ ಉತ್ಕೃಷ್ಟವಾಗಿರುತ್ತದೆ. ಸಾಮಾನ್ಯವಾಗಿ ರಾಸಾಯನಿಕದಿಂದ ಬೆಳೆದ ತರಕಾರಿ ಹಾಗೂ ಧಾನ್ಯಗಳನ್ನು ಕುಕ್ಕರಿನಲ್ಲಿ ಬೇಯಿಸಿದರೂ ಚೆನ್ನಾಗಿ ಬೇಯುವುದಿಲ್ಲ. ಆದರೆ ಸಾವಯವದಿಂದ ಬೆಳೆದ ತರಕಾರಿ ಹಾಗೂ ಧಾನ್ಯಗಳನ್ನು ಕುಕ್ಕರಿನಲ್ಲಿ ಬೇಯಿಸಬೇಕೆಂದು ಇರುವುದಿಲ್ಲ. ಹಾಗೆಯೇ ನೇರವಾಗಿ ಪಾತ್ರೆಗೆ ನೀರು ಹಾಕಿ ಬೇಯಿಸಿದರೂ ಬಹಳ ಚೆನ್ನಾಗಿ ಬೇಯುತ್ತದೆ. ಅಲ್ಲದೆ ಅರ್ಧಂಬರ್ಧ ಬೇಯದೆ ಇಡೀ ತರಕಾರಿ ಏಕರೂಪದಲ್ಲಿ ಬೇಯುತ್ತದೆ. ಉದಾಹರಣೆಗೆ, ಗೆಣಸು ಬೇಯಿಸುವಾಗ ಮೇಲಿನ, ಮಧ್ಯದ ಹಾಗೂ ಕೆಳಭಾಗ ಒಂದೇ ರೀತಿಯಾಗಿ ಮೆತ್ತಗಾಗಿ ಬೆಂದಿರುತ್ತದೆ. ಇನ್ನೊಂದು ವಿಚಾರವೆಂದರೆ, ನಾವು ಮಾರುಕಟ್ಟೆಯಿಂದ ತಂದಂತಹ ಬಾಳೆಹಣ್ಣುಗಳನ್ನು ರಾಸಾಯನಿಕ ಉಪಯೋಗಿಸಿ ಹಣ್ಣು ಮಾಡಿದ್ದಾರಾ ಅಥವಾ ನೈಸರ್ಗಿಕವಾಗಿ ಹಣ್ಣಾಗಿದೆಯಾ ಕಂಡುಹಿಡಿಯಲು ಒಂದು ಸುಲಭ ಉಪಾಯ ಇಲ್ಲಿದೆ. ಕಾರ್ಬೈಡ್ ಮುಂತಾದ ರಾಸಾಯನಿಕಗಳಿಂದ ಹಣ್ಣಾದ ಬಾಳೆಹಣ್ಣು ತುದಿಯಿಂದ ಬುಡದವರೆಗೆ ಒಂದೇ ರೀತಿಯ ಬಣ್ಣವನ್ನು ಹೊಂದಿರುತ್ತದೆ. ಆದರೆ ತನ್ನಷ್ಟಕ್ಕೇ ನೈಸರ್ಗಿಕವಾಗಿ ಮಾಗಿದ ಹಣ್ಣಾದರೆ ಅದು ಒಂದೇ ರೀತಿಯ ಬಣ್ಣ ಇರದೆ ವ್ಯತ್ಯಾಸವಿರುತ್ತದೆ. ಒಂದು ಗೊನೆಯಲ್ಲಿ ಒಂದೇ ಬಾರಿಗೆ ಎಲ್ಲವೂ ಹಣ್ಣಾಗಲು ಸಾಧ್ಯವೇ ಇರುವುದಿಲ್ಲ. ಮೊದಲು ಗೊನೆಯ ಕೆಳಭಾಗದ ಎರಡು ಪಣ್ಣೆ ಹಣ್ಣಾಗಲು ಪ್ರಾರಂಭಿಸಿ ಹಂತ ಹಂತವಾಗಿ ಮೇಲಕ್ಕೆ ಹಣ್ಣಾಗುತ್ತಾ ಬರುತ್ತದೆ. ಇನ್ನೊಂದು ವಿಧದಲ್ಲಿ ಕಂಡುಹಿಡಿಯುವುದು ಹೇಗೆಂದರೆ, ಮೈಸೂರು, ಕದಳಿ ಮುಂತಾದ ಬಾಳೆಹಣ್ಣಿನ ಬಣ್ಣ ಅರಶಿನ ಆಗಿರುತ್ತದೆ, ಆದರೆ ಈ ಬಾಳೆಹಣ್ಣಿನ ಬುಡ ಭಾಗ ಹಸಿರಾಗಿರುತ್ತದೆ, ಉಳಿದ ಭಾಗ ಎಲ್ಲ ಅರಶಿನ ಬಣ್ಣದಿಂದ ಕೂಡಿರುತ್ತದೆ. ಇವೆಲ್ಲದರಿಂದ ನಾವು ಸಾವಯವ ತೋಟದಲ್ಲಿ ಬೆಳೆದ ತರಕಾರಿ ಹಣ್ಣು ಹಂಪಲುಗಳನ್ನು ಗುರುತಿಸಬಹುದು. ಇಂದು ನಾವು ಉಪಯೋಗಿಸುತ್ತಿರುವ ಆಹಾರ ಪೂರ್ತಿ ರಾಸಾಯನಿಕ ಯುಕ್ತವಾಗಿ ಮಾರ್ಪಟ್ಟಿದೆ. ದವಸ ಧಾನ್ಯ, ಹಣ್ಣು ಹಂಪಲು, ಗಡ್ಡೆಗೆಣಸು, ತರಕಾರಿ, ಸೊಪ್ಪು, ಅಲ್ಲದೆ ಕುಡಿಯುವ ನೀರು, ಹಾಲು, ಎಣ್ಣೆ, ಅಡಿಗೆಗೆ ಉಪಯೋಗಿಸುವ ಎಣ್ಣೆ ಎಲ್ಲವೂ ವಿಷಪೂರಿತವಾಗಿದೆ. ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕ, ಹೈಬ್ರಿಡ್ ಬೀಜಗಳ ಪರಿಣಾಮ ಜನರು ರೋಗ ನಿರೋಧಕ ಶಕ್ತಿ ಕಳೆದುಕೊಳ್ಳುತ್ತಿದ್ದಾರೆ. ನಮ್ಮ ಹಿರಿಯರು ಮಾಡುತ್ತಿದ್ದ ಸಾವಯವ ಕೃಷಿ ಪದ್ಧತಿಯನ್ನು ಕೈಬಿಟ್ಟಿದ್ದೇ ಪ್ರಸ್ತುತ ದಿನಗಳಲ್ಲಿ ಕಾಡುತ್ತಿರುವ ಹೈ ಬ್ಲಡ್ ಪ್ರೆಷರ್, ಡಯಾಬಿಟಿಸ್, ಹಾರ್ಟ್ ಪ್ರಾಬ್ಲಮ್, ಕ್ಯಾನ್ಸರ್ ಮುಂತಾದ ರೋಗಗಳಿಗೆ ಮೂಲ ಕಾರಣವಾಗಿದೆ. ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕ, ಹೈಬ್ರಿಡ್ ಬೀಜಗಳ ಪರಿಣಾಮ ಇದನ್ನರಿತ ಮಂಗಳೂರಿನ ಸಾವಯವ ಕೃಷಿಕ ಗ್ರಾಹಕರ ಬಳಗ ಕಳೆದ 8 ವರ್ಷಗಳಿಂದ ಸಾವಯವ ಸಂತೆ, ಸಾವಯವ ಗೋಷ್ಠಿ, ಸಾವಯವ ಹಲಸು ಮೇಳ, ತರಬೇತಿ ಕಾರ್ಯಾಗಾರಗಳ ಮೂಲಕ ಸದ್ದಿಲ್ಲದೆ ಕೈತೋಟ ಕ್ರಾಂತಿ ಎಂಬ ಕಾರ್ಯದ ಮೂಲಕ ಕೆಲಸ ಮಾಡುತ್ತಿದೆ. ಬನ್ನಿ, ನಾವು ಕೈ ಜೋಡಿಸೋಣ. ನಾವು ಸಾವಯವ ಪದ್ಧತಿಯಲ್ಲಿ ಕೈತೋಟ ಕೃಷಿ ಮಾಡುವುದರ ಮೂಲಕ ಜನ ಜಾಗೃತಿ ಮಾಡೋಣ. ಭಾರತ ಮಾತೆಯ ಮಕ್ಕಳನ್ನು ಆರೋಗ್ಯವಂತರನ್ನಾಗಿ ಬೆಳೆಸಲು ಸಹಕರಿಸೋಣ, ಬೆಳೆಸೋಣ, ಬೆಳೆಯೋಣ. ಇದುವರೆಗೆ ಸಾವಯವ ಕೃಷಿಯಿಂದ ಆರೋಗ್ಯ, ಇದರ ಬಗ್ಗೆ ಸುಮಂಗಲಾ ಇವರಿಂದ ಮಾಹಿತಿ ಕೇಳಿದ್ದೀರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನ ಅಲ್ಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವ್ರಿಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಕಿಸಾನ್ವಾಣಿ ಕಿಸಾನ್ವಾಣಿ. ಆಕಾಶವಾಣಿ ಮಂಗಳೂರು, ಭಕ್ತಿಗೀತೆಗಳನ್ನು ಕೇಳುವಿರಿ ಕೆಲವೇ ಕ್ಷಣಗಳಲ್ಲಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಸಾಗರದ ಗಡಿದಾಡಿ ಅಭಿವೃದ್ಧಿಯ ತಂದಿದೆ, ಆರ್ಥಿಕತೆ ಉಸಿರಾಗಿ ಪುಟಿದೆದ್ದು ನಿಂತಿದೆ. ಮಂಗಳೂರು ಹಿರಿಮೆಗೆ ಕಾರಣ ಶ್ರೀಮಂತ ಉದ್ದಿಮೆ. ಇದೀಗ ನವ ಮಂಗಳೂರು ಬಂದರು ಪ್ರಾ ಬಾಂಧವರೇ, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಕೇಳಿದ್ದೆಲ್ಲ ನ್ಯಾನೋ ಗೊಬ್ಬರವಲ್ಲ. ಇಫ್ಕೋ ನ್ಯಾನೋ ಯೂರಿಯಾದಲ್ಲಿ 20% ಸಾರಜನಕ ಮತ್ತು ನ್ಯಾನೋ ಡಿಎಪಿಯಲ್ಲಿ 8% ಸಾರಜನಕದ ಜೊತೆ 16% ರಂಜಕವಿದೆ. ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಅಕಳಂಕ ಚರಿತ ಮಕರ ಕುಂಡಲ ಧರ ಸಕಲರ ಪಾಲಿಪ ಹರಿ ಕುಣಿದ ಸಕಲರ ಪಾಲಿಪ ಹರಿ ಕುಣಿದ ಅರಳೆಲೆ ಮಾಗಾಯಿ ಕೊರಳ ಮುತ್ತಿನ ಸರ ತರಳೆಯರೊಡಗೂಡಿ ಹರಿ ಕುಣಿತ ಅಂದುಕೆ ಅರಳೆಲೆ ಬಿಂದುಳಿ ಬಾಪುರಿ ಅಂದುಕೆ ಅರಳೆಲೆ ಬಿಂದುಳಿ ಬಾಪುರಿ ಚಂದದಿನಲಿಯುತ ಹರಿ ಕುಣಿದ ಚಂದದಿನಲಿಯುತ ಹರಿ ಕುಣಿದ ಉಟ್ಟಪಟ್ಟೆಯ ತಟ್ಟಿ ಇಟ್ಟ ಕಾಂಚಿಯ ಧಾಮ ತಿಟ್ಟ ಮಲ್ಲರ ಗಂಡ ಹರಿ ಕುಣಿದ ಪರಮ ಭಾಗವತರ ಕೇರಿಯುಳಾಡುವ ಪುರಂದರ ವಿಠಲ ಹರಿ ಕುಣಿದ ಪುರಂದರ ವಿಠಲ ಹರಿ ಕುಣಿದ ಪುರಂದರ ವಿಠಲ ನಿನಗೂ ಆಣೆ ಏನಗೂ ಆಣೆ ರಂಗ ನಿನಗೂ ಆಣೆ ಏನಗೂ ನಿನಗೂ ಇಬ್ಬರಿಗೂ ನಿನ ಭಕ್ತರ ಆಣೆ ಏನಗೂ ಆಣೆ ರಂಗ ನಿನಗೂ ಆಣೆ ಏನಗೂ ಆಣೆ ರಂಗ ನಿನಗೂ ಆಣೆ ಏನಗೂ ನಿನಗೂ ಇಬ್ಬರಿಗೂ ನಿನ ಭಕ್ತರ ಏನಗೂ ಆಣೆ ರಂಗ ನಿನಗೂ ಆಣೆ ಏನಗೂ ಆಣೆ ರಂಗ ನಿನಗೂ ಆಣೆ ಏನಗೂ ಆಣೆ ರಂಗ ನಿನಗೂ ಆಣೆ ಏನಗೂ ಆಣೆ ರಂಗ ಭಜಿಸಿದರೆನಗೆ ಆಣೆ ರಂಗ ನಿನ್ನ ಬಿಟ್ಟು ಅನ್ಯರ ಭಜಿಸಿದರೆನಗೆ ಆಣೆ ರಂಗ ನಿನ್ನ ಬಿಟ್ಟು ಅನ್ಯರ ಭಜಿಸಿದರೆನಗೆ ಆಣೆ ರಂಗ ಎನ್ನ ನೀ ಕೈ ಬಿಟ್ಟು ಹೋದರೆ ನಿನಗೆ ಆಣೆ ಏನಗೂ ಆಣೆ ರಂಗ ನಿನಗೂ ಆಣೆ ಏನಗೂ ಆಣೆ ರಂಗ Thank you. ಧನದಲ್ಲಿ ವಂಚಕನಾದ ಎನಗೆ ಆಣೆ ರಂಗ ತನು ಮನ ಧನದಲ್ಲಿ ವಂಚಕನಾದ ಎನಗೆ ಆಣೆ ರಂಗ ತನು ಮನ ಧನದಲ್ಲಿ ವಂಚಕನಾದ ಎನಗೆ ಆಣೆ ರಂಗ ಮನಸ್ಸು ನಿನ್ನಲ್ಲಿ ನಿಲ್ಲಿಸದಿದ್ದರೆ ನಿನಗೆ ಆಣೆ ಎನಗು ಆಣೆ ರಂಗ ನಿನಗು ಆಣೆ ಸಂಗವ ಮಾಡಿದರೆ ಆಣೆ ರಂಗ ಕಾಕು ಮನುಜರ ಸಂಗವ ಮಾಡಿದರೆ